ಯಾಕೆ ಅಡಿಕೆಗೆ ನೀರ್ ಯಾಕೆ ಬೇಡ ಅಷ್ಟು? ನಿಮ್ದು ಏನು ತಂಪು ಇರುತ್ತೆ ಈಗ, ತಂಪು ಉಳಿಸ್ಕೊಳ್ಳೋದಕ್ಕೆ ಏನು ಕ್ರಮ ತಗೊಂಡಿದ್ರಿ? ಈಗ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನೀರ್ ಆವಿಯಾಗಿ ಹೋಗ್ಬಿಡುತ್ತೆ, ನೆಲ ಒಣಗುತ್ತೆ, ತೋಟ ಒಣಗುತ್ತೆ ಅಂತಾರೆ. ಈಗ ತಂಪು ಉಳಿಸ್ಕೊಳ್ಳೋದಕ್ಕೆ, ತಂಪು ಉಳಿಸ್ಕೊಳ್ಳಕ್ಕೆ ಅಂದ್ರೆ ನಮ್ಮ ಮಿಶ್ರ ಕ್ರಾಪ್ ಇದ್ರಿಂದ ಅಡಿಕೆ ಒಳಗೆ ಏಲಕ್ಕಿ ಇದೆ, ಕೊಕ್ಕೋ ಇದೆ, ಕಾಳ್ಮೆಣಸ್ ಇದೆ, ಬಾಳೆ ಇದೆ, ಹಂಗಾಗಿ ಅಷ್ಟು ತಂಪಿರುತ್ತೆ. ತಂಪಿರುತ್ತೆ. ಇನ್ನು ಅಡಿಕೆ ತೋಟ ಅಗತ್ಯ ಮಾಡುವಂತ ಅಭ್ಯಾಸ ಏನಾರು ಇದೆಯಾ? ಯಾಕೆಂದ್ರೆ ಮಣ್ಣು ಹೂದಲಾಗಬೇಕು ಮತ್ತೆ ಗಾಳಿ ಆಡಬೇಕು, ಬೇರುಗಳಿಗೆ ಗಾಳಿ ಸಿಗ್ಬೇಕು ಅಂತನ್ನೋ ಕಾರಣಕ್ಕೆ ಬಹಳಷ್ಟು ಜನ ರೈತರು ಅಗತ್ಯ ಮಾಡ್ತಾರೆ. ಇಲ್ಲ, ನಾವು ಅಗತ್ಯ ಏನು ಮಾಡಲ್ಲ. ಅದೇ ಇದು ಗೊಬ್ಬರ ಕೊಟ್ಟು ಮಣ್ಣು ಹಾಕ್ತೀವಿ. ಗೊಬ್ಬರ ಕೊಡೋದು ಅಂತ ಹೇಳಿದ್ರೆ ಮರದ ಬುಡ ಬಿಡಿಸ್ತೀರಾ? ಹಾಗೆ ಮರದ ಬುಡಕ್ಕೆ ಹಾಕ್ಬಿಡ್ತೀರಾ? ಬುಡಕ್ಕೆ ಹಾಕ್ಬಿಡ್ತೀವಿ. ಬುರಿ ಕಸ ಗಿಸೆ ಏನಿದ್ರೆ ತಕೊಂಡು ಅದ್ರ ಬುಡಕ್ಕೆ ಒಂದ್ ಗೊಬ್ಬರ, ಒಂದ್ ಬುಟ್ಟಿ ಅಥವಾ ಒಂದೂವರೆ ಬುಟ್ಟಿ ಸಗಣಿ ಗೊಬ್ಬರ ಹಾಕಿ ಅನ್ನಪೂರ್ಣ ಹಾಕಿ ಮಣ್ಣು ಹಾಕ್ಬಿಡ್ತೀವಿ. ಹಾಗಾಗಿ ಎಷ್ಟು ಕೃಷಿ ಕಾರ್ಮಿಕರನ್ನ ಕಡಿಮೆ ಮಾಡಿ ಕೃಷಿ ಮಾಡಬಹುದು ಅಷ್ಟು ನಿರ್ವಹಣೆ ಮಾಡ್ತಿದ್ದೀರಿ ಈಗ ಅಲ್ವಾ? ಈಗ ತಾವು ಒಂದು ಕಾಲದಲ್ಲಿ ವೆನಿಲಾವನ್ನ ಈ ಭಾಗಕ್ಕೆ ಪರಿಚಯ ಮಾಡಿಸಿದವರು ನಿಮ್ ತಂದೆಯವರು ಅನ್ನುವಂತ ಒಂದು ಮಾತನ್ನ ಕೇಳಿದೀವಿ ಅಲ್ವಾ? ಈಗ ಏನಾಗ್ಬಿಡ್ತು ವೆನಿಲಾ ಆತರ ಆಯ್ತಲ್ಲ, ಏನ್ ಸಮಸ್ಯೆ ಆಯ್ತು? ವೆನಿಲಾ ಈಗ್ಲೂ ಬರ್ತಾ ಇದೆ ನಮ್ ತೋಟದಲ್ಲಿ, ಈಗಲೂ ಒಂದ್ ನಾಲ್ಕು ಬಳ್ಳಿ ಇದೆ, ಆದ್ರೆ ಎಷ್ಟು ಮಟ್ಟಿಗೆ ನಿಲ್ಲತ್ತೇನೋ ಗೊತ್ತಿಲ್ಲ. ಯಾಕೆ ಏನಾಯ್ತು ಸಮಸ್ಯೆ? ಅದು ಹೋಗಿದ್ದು ಹೋಗೇ ಬಿಟ್ಟಿದೆ. ರೋಗನ? ರೋಗ ಅದರದ್ದು ಮೇಲೆ ಹೋಗಿದೆ, ಹೋಗಿದ್ ಕೆಳಗಿಡಿಸಿದ ತಕ್ಷಣ ಪುನಃ ಅದು ಹೋಗತ್ತ ಬಳ್ಳಿ ಬರ್ತದೆ. ಈಗ ಅಷ್ಟಿಲ್ಲ, ಈಗ ಕ್ರಾಪ್ ಆಯ್ತು ಅದರದ್ದು ಟೈಮ್. ಈಗ ಬಹಳಷ್ಟು ಕಡೆ ಏಲಕ್ಕಿಗೂ ಬಹಳ ಕೊಳೆ ರೋಗ ಅದು ಇದು ಏನೇನೋ ಸಮಸ್ಯೆಗಳು ಹೇಳ್ತಾರೆ. ಅದಕ್ಕೆ ಅಂದ್ರೆ ನಾವು ಅಡಿಕೆ ಎಕ್ಸ್ಪ್ರೇ ಮಾಡ್ಬೇಕಾದ್ರೆ ಅಂದ್ರೆ ಜಾಸ್ತಿ ರೋಗ ಇದ್ದಲ್ಲಿ ಎಲ್ಲಿದೆ ನೋಡಿ ಅಡಿಕೆ ಎಕ್ಸ್ಪ್ರೇ ಮಾಡ್ಬೇಕಾದ್ರೆ ಅದಕ್ಕೂ ಬೋರ್ಡ ಮಿಶ್ರಣ ಸಾಕಾಗತ್ತೆ. ಹಾಗಾಗಿ ಈ ಸರಿ ನೀವು ಏಲಕ್ಕಿ ಸಂಪೂರ್ಣ ತೆಗಿತೀರಿ? ತೆಗೆದ್ಬಿಟ್ಟು ಹೊಸದಾಗಿ ಏಲಕ್ಕಿ ನೆಡ್ತೀರಿ ಅಲ್ವಾ? ಇನ್ನಿತರ ಬೆಳೆಗಳನ್ನ ಏನೇನು ಇಟ್ಟಿದ್ರಿ? ಅಂತರ್ ಬೆಳೆಗಳು ಬಾಳೆ, ಕೊಕ್ಕೋ ಮುಖ್ಯ ಮಧ್ಯ. ಬಾಳೆ ಯಾವ ತಳಿ ಇದೆ? ಏಲಕ್ಕಿ ಪಟ್ಪಾಳೆ. ಏಲಕ್ಕಿ ಪಟ್ಪಾಳೆನೆ ಇದೆ. ಈಗ ಇಷ್ಟೊಂದೆಲ್ಲ ನೀವು ಅಡಿಕೆನಲ್ಲಿ ಹಾಕೊಳ್ಳೋದ್ರಿಂದ ಅದಕ್ಕೆ ಅಡಿಕೆ ಮರಕ್ಕೆ ಬೇಕಾಗಿರುವಂತಹ ಬೆಳಕಿನ ಸಮಸ್ಯೆ ಮತ್ತೆ ಗೊಬ್ಬರ ನೀರು ಅವುಗಳನ್ನ ಸಮರ್ಪಕವಾಗಿ ಪೂರೈಕೆ ಆಗುತ್ತಾ? ಆಗುತ್ತೆ, ನಾ ತಿಳ್ಕೊಂಡಿದೀವಿ. ಹಾಗಾಗಿ ಅಡಿಕೆ ತಿಳ್ಕೊಂಡಿದೀನಿ ಅಂತಂದ್ರೆ ಅಡಿಕೆನಲ್ಲಿ ಇಳುವರಿನಲ್ಲಿ ಏನು ವ್ಯತ್ಯಾಸ ಆಗಿಲ್ಲ? ವ್ಯತ್ಯಾಸ ಆಗಿಲ್ಲ. ಜಾಸ್ತಿ ಆಗ್ತಾ ಇದೆ ಏನಾರು ವರ್ಷದಿಂದ ವರ್ಷಕ್ಕೆ? ಅಷ್ಟೇ ಇದೆ. ಇನ್ನು ಕಾಫಿ? ಕಾಫಿ ಒಂದ್ 4 ಎಕರೆ. 4 ಎಕರೆ ಇದೆ. 2 ಬೋರ್ವೆಲ್ಲಲ್ಲಿ ನೀರ್ ಹಿಂಗೋಯ್ತು, ಆಮೇಲೆ ಹೊಸದಾಗಿ ತೋರಿಸಿ ಅದರಲ್ಲೊಂದ್ ಸ್ವಲ್ಪ ನೀರಿದೆ ಈಗ, ಅದ್ರ ಹೊಡಿತೀವಿ. ಸ್ಪ್ರಿಂಕ್ಲರ್ ಹಾಕ್ಸ್ಕೊಂಡಿದ್ರಾ? ಸ್ಪ್ರಿಂಕ್ಲರ್. ಈ ಕಾಫಿ ಮಧ್ಯೆ ಇನ್ನೇನಾರು ಬೇರೆ ಗಿಡಗಳಿವ್ಯಾ? ಕಾಫಿ ಮಧ್ಯೆ ತೆಂಗಿದೆ ಫುಲ್. ಎಷ್ಟಿದೆ ಅದು? ತೆಂಗೊಂದು 100-150 ಮರ. ಈಗ ತೆಂಗಿನಕಾಯಿನ ಹಾಗೇನೆ ಅದನ್ನ ಸೇಲ್ ಮಾಡ್ಬಿಡ್ತೀರಾ ಅಥವಾ ಕೊಬ್ಬರಿ ಗಿಬ್ಬರಿ ಮಾಡ್ತೀರಾ? ಎರಡೂ ಇದೆ. ತೆಂಗಿನಕಾಯಿ ರೇಟ್ ಇಲ್ಲ ಅಂದಾಗ ಕೊಬ್ಬರಿ ಮಾಡ್ತೀವಿ. ತೆಂಗಿನಕಾಯಿ 11 ರೇಟ್ ಇದೆ, ಅವ್ರು ತಗೊಂಡೋಗ್ತಾರೆ. ಕೊಬ್ಬರಿ ಎಣ್ಣೆನ ಮಾಡಿಸ್ತೀರಾ? ಕೊಬ್ಬರಿ ಎಣ್ಣೆ ಮಾಡಿಸ್ತೀವಿ, ಎಣ್ಣೆ ಮಾಡಿಸ್ತೀವಿ ಇಲ್ಲ ಕೊಬ್ಬರಿನೂ ಕೊಡ್ತೀವಿ. ಮತ್ತೀಗ ಕಾಫಿಗೆ ವಿಶೇಷವಾಗಿ ಕಸಿ ಮಾಡೋದೇ ಬಹಳ ಮುಖ್ಯವಾಗುತ್ತೆ, ಅದಕ್ಕೆ ನುರಿತಂತವರೇ ಬೇಕಾಗತ್ತೆ. ಯಾವ ಟೈಮ್ನಲ್ಲಿ ಮಾಡ್ತೀರಿ? ನಮ್ದು ಫಸಲು ಕುಯ್ದು ನೀರ್ ಕೊಡೋದ್ರೊಳಗೆ ಕಸಿ ಆಗ್ಲೇಬೇಕು. ಕಸಿ ಆಗ್ಲೇಬೇಕು, ಮಾಡಿಸ್ತೀವಿ. ನಂತರ ಚಿಗುರು ಒಂದೆರಡು ಸಲ ತೆಗಿಬೇಕಾಗತ್ತೆ, ಈಗ ಒಂದ್ 15 ದಿವಸ ಈ ಟೈಮಲ್ಲಿ. ಮತ್ತೆ ಇದಕ್ಕಿಂತ ಒಂದು ಗೊಬ್ಬರ ಕೊಟ್ಟಾದ್ಮೇಲೆ. ಗೊಬ್ಬರ ಕೊಡೋದು ಯಾವಾಗ? ಜೂನು ಸೆಪ್ಟೆಂಬರ್ ಅಂದ್ರೆ ಮಳೆ ಬೀಳೋ ಟೈಮಿಗೆ. ಏನು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀರಾ? ಯಾವ್ದು? ಎನ್ ಪಿ ಕೆ ಅಥವಾ 15. ಅಲ್ಲಿ ಕಾಫಿ ತೋಟದಲ್ಲಿ ವಿಶೇಷವಾಗಿ ನೀರು ಇಂಗಿಸ್ಲಿಕ್ಕೋಸ್ಕರಾಗೇನೆ ದಂಡೆಗಳನ್ನ ಮಾಡಿರ್ತಾರೆ, ಸ್ವಲ್ಪ ಹದ ಉಳಿಲಿ ಅಂತ. ಆ ತರದ್ ಮಾಡಿದಿರಾ? ನೀರು ಹರಿದು ಹೋಗ್ಬಾರ್ದು ಅಂತ ತೊಟ್ಲುಗುಂಡಿ ಇದೆ ಕಾಫಿ ತೋಟದಲ್ಲಿ ಎಲ್ಲ ಕಡೆ. ಎಷ್ಟು ಸಮಯ ಆಯ್ತಿದೆಲ್ಲ ತೊಟ್ಲುಗುಂಡಿಗಳನ್ನ ಮಾಡಿ? ತೊಟ್ಲುಗುಂಡಿ ಮಾಡಿಸಿ ಒಂದು 5-6 ವರ್ಷದ ಮೇಲಾಗಿದೆ. ಈ ತೊಟ್ಲುಗುಂಡಿ ಮಾಡಿದ್ಮೇಲೆ ಗಿಡಗಳ ಆರೋಗ್ಯಗಳಲ್ಲಿ ಏನಾದ್ರು ಸುಧಾರಣೆ ಕಂಡು ಬಂದಿದ್ಯಾ? ಈಗ ಬೇಸಿಗೆನಲ್ಲಿ ಸ್ವಲ್ಪ ನೀರು ಕಡಿಮೆ ಆದ್ರೂ ಸಹ ಅದನ್ನ ಸುಧಾರಿಸುವಂತದ್ದು ನೀರ್ ಕೊಡ್ತಾ ಇರ್ತೀವಿ. ಹಾಗಾಗಿ ಏನು ತೊಂದರೆ ಏನು ಕಾಣಿಸ್ಕೊಂಡಿಲ್ಲ ಅಲ್ವಾ? ಈಗ ಯಾಂತ್ರೀಕರಣ ತೀರಾ ಅನಿವಾರ್ಯ ಆದ್ರಿಂದ ಅಡಿಕೆಯನ್ನ ಪ್ರೋಸೆಸ್ ಮಾಡೋದು ಅಂದ್ರೆ ಅದನ್ನು ಮೌಲ್ಯವರ್ಧನೆ ಮಾಡೋದು, ಒಣಗಿಸೋದು, ಬೇಯಿಸೋದು, ಸುಲಿಯೋದು, ಇವುಗಳಿಗೆ ಏನಾದ್ರು ಹೆಚ್ಚು ಸಮಸ್ಯೆ ಏನಾಗಿಲ್ಲ? ಇದಕ್ಕೆಲ್ಲ ಕೃಷಿ ಕಾರ್ಮಿಕರು ಬರ್ತಾರೆ? ಕಾರ್ಮಿಕರು ಬರ್ತಾರೆ, ಮತ್ತೆ ಅದಕ್ಕೆ ಅಂತ ಸಪರೇಟ್ ಆಗಿ ಬರ್ತಾರೆ ಅವರು. ಆ ಟೈಮಲ್ಲಿ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಒಂದು ದಿವಸಕ್ಕೆ ಎಷ್ಟು ಕ್ವಿಂಟಲ್ ನೀವು ಆ ಥರದ್ದು ಪ್ರೋಸೆಸ್ ಮಾಡ್ತೀರಿ? ಒಂದ್ ದಿವಸಕ್ಕೆ ಹೆಚ್ಚಂದ್ರೆ ಒಂದ್ ಕ್ವಿಂಟಲ್. ಅಡಿಕೆ ಬೇಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಬೇಸ್ಲಿಕ್ಕೆ ತೊಟ್ಲು ಗುಂಡಿ ಇದೆ, ತೊಟ್ಲು ಒಲೆ ಪ್ಲಸ್ ಒಂದು ಹಂಡೆ ಇದೆ. ಅದಕ್ಕೆ ಉರುವಲು? ಉರುವಲು ಕಟ್ಟಿಗೆ. ಕಟ್ಟಿಗೆ ನಿಮ್ ಭಾಗದಲ್ಲಿ ಸಿಗುತ್ತಲ್ಲ? ಕಾಯಿ ಸಿಪ್ಪೆ. ಓಹೋ, ಕಾಯಿ ಸಿಪ್ಪೆನೂ ತಾವು ಬಳಸೋದ್ರಿಂದ ಅದೊಂದು ಅನುಕೂಲ ಆಗತ್ತಲ್ವಾ? ಒಟ್ಟಾರಿಯಾಗಿ ನಿಮ್ಮ ಅನುಭವ ಹೇಳಿ ಈಗ ಕೃಷಿಯಲ್ಲಿ ಹೇಗೆ ಇನ್ನು ನಾವು ಇನ್ನೊಂಚೂರು ಏನಾರ ಇಂಪ್ರೂವ್ ಮಾಡ್ಕೊಳ್ಬಹುದಾ, ಆರಾಮಾಗಿ ಇರ್ಬಹುದಾ?